ಸ್ವಾಮಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ತಿಲ್ಲಂಬಾಮಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಿಲ್ಲ ತಾನಿರ ವಿಲ್ಲವೆಂಬ ಬಳ್ಳರೆ ಬಿಳ್ಳೋಗಾಮಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಿಲ್ಲ ತಾನಿರ ವಿಲ್ಲವೆಂಬ ಬಳ್ಳರ ಕೃಷ್ಣನ ಎಲ್ಲಿ ನೋಡಿದಿರಿ. ನಂದ ಗೋಪನ ಮಂದಿರಗಳ ಸಂದು ಗುಂಪಿನಲ್ಲಿ, ನಂದ ಗೋಪನ ಮಂದಿರಗಳ ಸಂದು ಗುಂಪಿನಲ್ಲಿ ಚಂದ ಚಂದ ಗೋಪ ಬಾಲರ ವೃಂದ ವೃಂದದಲ್ಲಿ, ಚಂದ ಚಂದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರ ಸುಂದರಿಯರ ಇಂದು ಬಂದಿನಲ್ಲಿ, ಮಂದೇ ಮಂದೆಯಲ್ಲಿ ಎಳ್ಳೋಗಾಮಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಈ ಚರಾಚರದೊಳಗೆ ಯಜಾಂಡದ ಆಚೆ ಈಚೆಯಲ್ಲಿ, ಈ ಚರಾಚರದೊಳಗೆ ಯಜಾಂಡದ ಆಚೆ ಈಚೆಯಲ್ಲಿ, ಕೇಚರೇಂದ್ರನ ಸೂತನ ರಥದ ಅಚ್ಚ ಪೀಠದಲ್ಲಿ, ಕೇಚರೇಂದ್ರನ ಸೂತನ ರಥದ ಅಚ್ಚ ಪೀಠದಲ್ಲಿ, ನಾಚದ ಮಾಧವ ಕೇಶವ ಗೌಡ ವಾಚ ಗಂಗಳಲ್ಲಿ, ಬೀಚುಕೊಂಡದೆ ಪುರಂದರ ವಿಠಲನ ಲೋಚನಾಗದಲ್ಲಿ, ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ.